ಅಪರೋಕ್ಷ ಜ್ಞಾನದಿಂದ ಕರ್ಮ ವಿಮೋಚನ ಅಂತ 16ನೇ ಪದ್ಯದಲ್ಲಿ ತಿಳಿಸ್ತಾರೆ. ಸಂಚಿತಾಗಾಮಿಗಳು ಕರ್ಮ ವಿರಿಂಚಿ ಜನಕನ ಭಜಿಸೆ ಕೆಡುವುವು, ಮಿಂಚಿನಂದದಿ ಪಳೆವ ಪುರುಷೋತ್ತಮ ಹೃದಂಬರದಿ, ವಂಚಿಸುವ ಜನರುಳ್ಳ ಶ್ರೀವತ್ಸಾಂಚಿತ ಸುಸದ್ವಕ್ಷತ ತಾ ನಿಷ್ಕಿಂಚನ ಜನಪ್ರಿಯ ಸುರಮನಿಗೆಯ ಶುಭಕಾಯ. ಕರ್ಮಗಳಲ್ಲಿ ಮೂರು ರೀತಿಯಾಗಿ ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ ಹೇಳಿದರು. ಹಿಂದಿನ ಪದ್ಯದಲ್ಲಿ ಭಗವಂತ ಉಪಾಸನೆಗಳಂದದಲ್ಲಿ ಫಲವೀವನು, ಅವರವರ ಉಪಾಸನೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ. ಸಾತ್ವಿಕರಿಗೆ ಮೋಕ್ಷಾದಿ ಫಲಗಳನ್ನು, ರಾಜಸರಿಗೆ ನಿತ್ಯ ಸಂಸಾರವನ್ನು, ತಾಮಸರಿಗೆ ನರಕ ಅಂದಂತಮಸ್ಸನ್ನು ಕೊಡ್ತಾನೆ. ಪರಮಾತ್ಮ ವೈಷಮ್ಯ ನಿರ್ಗುಣ್ಯ ದೋಷರಹಿತ. ಉಪಾಸನೆಗಳಂದದಲ್ಲಿ ಫಲವೀವ, ಉಪಾಸನೆ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಫಲ ಹೊರತು ಕಿಂಚಿತ್ತು ವ್ಯತ್ಯಾಸ ಮಾಡಲ್ಲ ಅಂತ ತಿಳಿಸಿದರು. ಅದೇ ಸಾತ್ವಿಕ ಜನರು ಪರಮಾತ್ಮನನ್ನು ಕುರಿತು ಸ್ತೋತ್ರಾದಿಗಳನ್ನು ಮಾಡಿದರೆ ಸಂಚಿತಾಗಾಮಿಗಳು ವಿರಿಂಚಿ ಜನಕನ ಭಜಿಸೆ ಕೆಡುವವು ಅಂತ ಹೇಳ್ತಾರೆ. ವಿರಿಂಚಿ ಜನಕ, ವಿರಿಂಚಿ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಆ ಚತುರ್ಮುಖ ಬ್ರಹ್ಮದೇವರ ತಂದೆಯಾಗಿರ್ತಕ್ಕಂಥ ಪರಮಾತ್ಮ. ಸಾತ್ವಿಕರು ಇಂತಹ ಪರಮಾತ್ಮನನ್ನು ಸರ್ವೋತ್ತಮತ್ವೇನ ನಿಷ್ಕಾಮವಾಗಿ ಉಪಾಸನೆ ಮಾಡಿದ್ರೆ ಕರ್ಮ ವಿಮೋಚನನ ಫಲವನ್ನೇ ಕೊಡ್ತಾನೆ. ಸಂಚಿತ ಆಗಾಮಿ, ಎರಡು ಕರ್ಮಗಳು ಕೆಡುವವು ಅಂತ. ಸಂಚಿತ ಅನ್ನೋ ಕರ್ಮ ಸುಟ್ಟು ಹೋಗುತ್ತೆ, ಆಗಾಮಿ ಕರ್ಮ ಅನ್ನೋದು ಲೇಪ ಇಲ್ಲದೆ ಇದ್ದಂಗೆ ಆಗತ್ತೆ ಅಂತ. ಸಂಚಿತ ಕರ್ಮ ಅಂದರೆ ಹಿಂದೆ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳು, ಅದು ಸಂಚಿತ ಕರ್ಮ ಅಂತ. ಅದು ಕೂಡಿಟ್ಟಿದ್ದು ಅಥವಾ ಸಂಗ್ರಹಿಸಿದ್ದು ಅಂತ. ಈ ಸಂಚಿತ ಠೇವಣಿ ಅಂತ ಫಿಕ್ಸೆಡ್ ಡಿಪಾಸಿಟ್ ಅನ್ನೋ ಅರ್ಥದಲ್ಲಿ ಆ ಶಬ್ದವನ್ನು ವ್ಯವಹಾರದಲ್ಲಿ ಬಳಸ್ತೀವಲ್ಲ, ಆ ರೀತಿಯಾಗಿ ಒಂದೇ ಜನ್ಮದಲ್ಲಿ ಅವನು ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ಭೋಗಿಸಿ ಮುಗಿಸೋದು ಯಾರಿಗೂ ಸಾಧ್ಯ ಇಲ್ಲ. ಪೂರ್ತಿಯಾಗಿ ಮುಗಿಸೋದು ಆಗೋದೇ ಇಲ್ಲ, ಮತ್ತೆ ಉಳದೇ ಇರುತ್ತಲ್ಲ, ಅದೇ ಸಂಚಿತ ಕರ್ಮಗಳು ಅಂತ. ಯಾಕೆ ಅಂದರೆ ಪ್ರತಿ ಕ್ಷಣಕ್ಕೂ ಜೀವ ಅತಿ ಕಡಿಮೆ ಅಂದರೂ 10 ಜನ್ಮಗಳಿಗಾಗುವಷ್ಟು ಕರ್ಮಗಳನ್ನು ಮಾಡ್ತಾನೆ. ಒಬ್ಬ ಸದಾ ಧ್ಯಾನದಲ್ಲೇ ನಿರತನಾಗಿರ್ತಕ್ಕಂಥ ಮುನಿನೇ ಅಷ್ಟು ಕರ್ಮಗಳನ್ನು ಮಾಡ್ತಾನೆ ಅಂತಾದರೆ ಸಾಮಾನ್ಯ ಜನರ ಕಥೆ ಏನು? ಆದ್ದರಿಂದ ಅದನ್ನು ಒಂದೇ ಆಯಾ ಜನ್ಮದ ಕರ್ಮಗಳನ್ನು ಆಯಾ ಜನ್ಮದಲ್ಲೇ ಭೋಗಿಸಿ ಮುಗಿಸುವುದು ಸಾಧ್ಯವೇ ಇಲ್ಲ. ಆಗಾಮಿ ಕರ್ಮ ಅಂದರೆ ಮುಂದಿನ ಜನ್ಮಗಳಲ್ಲಿ ಭೋಗ ಮಾಡಲಿಕ್ಕೆ ಇರ್ತಕ್ಕಂಥ ಕರ್ಮಗಳು, ಹಿಂದಿನ ಜನ್ಮದಲ್ಲಿ ಭೋಗಿಸದೇ ಬಾಕಿ ಇರುವಂತಹ ಅವಶಿಷ್ಟ ಕರ್ಮಗಳು, ಅದು ಮುಂದಿನ ಜನ್ಮಕ್ಕೆ ಕಾರಣವಾಗಿ ಆಗಾಮಿ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಜೀವ ಸೃಷ್ಟಿಗೆ ಬಂದ ಮೇಲೆ ಆ ಸಂಚಿತ ಮತ್ತು ಆಗಾಮಿ ಕರ್ಮಗಳನ್ನು ಅನುಭವಿಸ್ತಾ ಜನ್ಮಾಂತರಗಳನ್ನು ಆ ಕರ್ಮದ ಲೆಕ್ಕಾಚಾರ ಅದರ ಮೇಲೆ 84 ಲಕ್ಷ ಯೋನಿಗಳಲ್ಲಿ ಸುತ್ತಾನೆ. ಈ ಮಧ್ಯದಲ್ಲಿ ಭಗವಂತನ ಅನುಗ್ರಹದಿಂದ ಅಂತಹ ಪರಮಾತ್ಮನ ಪರಮಪ್ರಸಾದದಿಂದ ಅಪರೋಕ್ಷ ಜ್ಞಾನವನ್ನು ಪಡ್ಕೋತಾನೆ. ಬಿಂಬಾಪರೋಕ್ಷ ಆದ ಕೂಡಲೇ ಆ ಬಿಂಬರೂಪಿ ಪರಮಾತ್ಮನ ಕೃಪಾ ದೃಷ್ಟಿಯಿಂದ ಸಂಚಿತ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಆಗತ್ತೆ ಭಗವಂತನ ಕಾರುಣ್ಯದಿಂದ. ದೃಷ್ಟಾಂತ ಕೊಡಬೇಕು ಅಂತಾದರೆ ತೂಲ ರಾಶಿಯೊಳು ಅನಲ ಪೊಕ್ಕಂತೆ ಅಂತ, ಒಂದು ದೊಡ್ಡ ಲಾರಿಯಷ್ಟು ಅಥವಾ ಅದಕ್ಕಿಂತ ಜಾಸ್ತಿ ಹತ್ತಿ ಇದೆ, ಅದನ್ನು ಸುಡಲಿಕ್ಕೆ ಒಂದು ಕಿಡಿ ಅಗ್ನಿ ಹೇಗೆ ಸಾಕೋ ಹಾಗೆ ಭಗವಂತನ ಕೃಪಾನೋಟದಿಂದ ಅನಂತ ಜನ್ಮಗಳಲ್ಲಿ ಸಂಗ್ರಹ ಮಾಡಿಟ್ಟಿರ್ತಕ್ಕಂಥ ಸಂಚಿತ ಕರ್ಮಗಳನ್ನೆಲ್ಲ ಭಗವಂತ ಭಕ್ತರ ಮೇಲೆ ಕಾರುಣ್ಯವನ್ನು ಮಾಡಿ ಸುಟ್ಟು ಹಾಕ್ತಾನೆ, ಭಸ್ಮ ಮಾಡ್ತಾನೆ. ಆಗಾಮಿ ಕರ್ಮಗಳು ಜೀವನನ್ನು ಲೇಪಿಸೋದಿಲ್ಲ, ಆದರೆ ಪ್ರಾರಬ್ಧ ಕರ್ಮ ಮಾತ್ರ ಹಾಗೆ ಇರುತ್ತೆ. ಹೀಗೆ ಕರ್ಮವಕ್ಷಯ ಆಗ್ತಾ ಆಗ್ತಾ ಆ ಜೀವನ್ಮುಕ್ತ ಅವಸ್ಥೆಯನ್ನು ಪಡಿತಾನೆ. ಆಮೇಲೆ ಪ್ರಾರಬ್ಧ ಕರ್ಮ ಏನಿದೆ ಅದನ್ನು ಉಂಡು ತೀರಿದ ನಂತರ ವಿರಜಾನದಿ ಸ್ನಾನ, ಲಿಂಗದೇಹ ಭಂಗ, ಕರ್ಮ ವಿಮೋಚನ, ಆಮೇಲೆ ಮೋಕ್ಷ ಅನ್ನೋದು ಪ್ರಾಪ್ತಿ. ಈ ಪ್ರಾರಬ್ಧ ಕರ್ಮವನ್ನು ಉಪಮರ್ದಂಚ ಅಂತ ನಿರ್ವೀರ್ಯವನ್ನಾಗಿ ಮಾಡಿ ಅನುಗ್ರಹವನ್ನು ಮಾಡ್ತಾನೆ ಭಗವಂತ. ಹೀಗೆ ಸಂಚಿತಾಗಾಮಿಗಳು ವಿರಿಂಚಿ ಜನಕನ ಭಜಿಸೆ ಕೆಡುವವು ಅಂತ. ಈ ಸಂಚಿತ ಕರ್ಮ ಯಾಕೆ ಸುಟ್ಟು ಹೋಗುತ್ತೆ ಅಂದರೆ, ಅಥವಾ ಆಗಾಮಿ ಕರ್ಮ ಯಾಕೆ ಲೇಪ ಆಗೋದಿಲ್ಲ ಅಂದರೆ, ಪುರುಷೋತ್ತಮ ಮಿಂಚಿನಂದದಿ ಪೊಳೆವ ಹೃದಂಬರದೆ ಅಂತ. ಪರಮಾತ್ಮ ಪುರುಷೋತ್ತಮ, ಅಕ್ಷರಾಕ್ಷರ ಪುರುಷರಲ್ಲಿ ಉತ್ತಮನಾಗಿರ್ತಕ್ಕಂಥ ಸರ್ವೋತ್ತಮನಾದ ಭಗವಂತ ಹೃದಯಾಕಾಶದಲ್ಲಿ ಮಿಂಚಿನಂತೆ ತನ್ನ ದರ್ಶನವನ್ನು ಕೊಡ್ತಾನೆ. ಆಗ ಬಿಂಬನಿಗೆ ಅಪರೋಕ್ಷ ಜ್ಞಾನ ಉಂಟಾಗತ್ತೆ. ಈ ಅಪರೋಕ್ಷ ಜ್ಞಾನ ಅನ್ನೋದು ಅಗ್ನಿ ಸದೃಶವಾಗಿರುತ್ತೆ, ಅದರಿಂದ ಸಂಚಿತ ಕರ್ಮವನ್ನು ಸುಟ್ಟು ಹೋಗುತ್ತೆ, ಆಗಾಮಿ ಕರ್ಮವನ್ನು ಲೇಪ ಆಗದೇ ಇದ್ದಂತೆ ಮಾಡುತ್ತೆ. ಬಿಂಬ ಸಾಕ್ಷಾತ್ಕಾರ ಹೇಗಾಗತ್ತೆ ಅಂದರೆ ಅದರ ಕ್ರಮವನ್ನು ತಿಳಿಸ್ತಾರೆ. ಬಿಂಬರಾಗಿರ್ತಕ್ಕಂಥ ಗುರುಗಳು ಹೃದಯದಲ್ಲಿ ನಮಗೆ ದರ್ಶನವನ್ನು ಕೊಡ್ತಾರೆ, ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಅಂತ ಹೇಳ್ತೀವಿ. ಮೊದಲಿಗೆ ಆ ಗುರುಗಳ ದರ್ಶನ ನಮಗೆ ಹೃದಯದಲ್ಲಿ ಆಗತ್ತೆ. ಪ್ರತ್ಯಕ್ಷವಾಗಿ ಆ ಗುರುಗಳ ದರ್ಶನವನ್ನು ಸದಾಕಾಲ ಮಾಡಿದರೂ ಕೂಡ ಈ ಬಿಂಬ ಸಾಕ್ಷಾತ್ಕಾರ ಅಥವಾ ಅಪರೋಕ್ಷ ಜ್ಞಾನ ಅಂತ ಏನು ಹೇಳ್ತೀವಿ, ಆ ಸಂದರ್ಭದಲ್ಲಿ ಆ ಸ್ವರೂಪೋದ್ಧಾರಕ ಗುರುಗಳ ದರ್ಶನ ಹೃದಯ ಕಮಲದಲ್ಲಿ ಆಗತ್ತೆ. ಅವರು ತಮ್ಮ ಗುರುಗಳನ್ನು ತೋರಿಸ್ತಾರೆ, ಆ ಗುರುಗಳು ಅವರ ಗುರುಗಳನ್ನು ತೋರಿಸ್ತಾರೆ. ಹೀಗೆ ಕ್ರಮವಾಗಿ ಅವರವರ ಗುರುಗಳನ್ನು ತೋರಿಸ್ತಾ ತೋರಿಸ್ತಾ ಶೇಷದೇವರ ದರ್ಶನವನ್ನು ಮಾಡಿಸ್ತಾರಲ್ಲಿ, ಆ ಶೇಷದೇವರ ಮೂಲಕ ಬ್ರಹ್ಮದೇವರ ದರ್ಶನ, ಅವರಿಂದ ಬಿಂಬರೂಪಿ ಪರಮಾತ್ಮನ ದರ್ಶನ ಅನ್ನೋದಾಗತ್ತೆ. ಭಾಗವತದ ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ಸ್ವಬಿಂಬದ್ವಾರೇಣ ಪರಮಾತ್ಮ ದರ್ಶನ ಅಂತ ನಿಯಮ. ಆ ಪರಮಾತ್ಮ ಮಿಂಚಿನಂದದಿ ಪೊಳೆವ ಎಲ್ಲರಿಗೂ ಒಂದೇ ರೀತಿಯಾಗಿ ದರ್ಶನ ಕೊಡ್ತಾನ ಅಂತ ಕೇಳಿದರೆ, ಬಿಂಬ ಮಿಂಚಿನಂತೆ ಹೊಳೆಯೋದು ಮನುಷ್ಯ ಉತ್ತಮರಿಗೆ, ದೇವತೆಗಳಿಗೆ ಪರಮಾತ್ಮ ಸೂರ್ಯನಂತೆ ಪ್ರಕಾಶ ರೂಪದಿಂದ ದರ್ಶನವನ್ನು ಕೊಡ್ತಾನೆ, ರುದ್ರದೇವರಿಗೆ ಸ್ವಚ್ಛವಾಗಿರ್ತಕ್ಕಂಥ ನೀರು ಅಥವಾ ಸ್ವಚ್ಛವಾಗಿರ್ತಕ್ಕಂಥ ಕನ್ನಡಿಗಳಲ್ಲಿ ಬೀಳ್ತಕ್ಕಂಥ ಪ್ರತಿಬಿಂಬದಂತೆ ಸ್ಪಷ್ಟವಾಗಿ ಕಾಣಿಸ್ತಾನೆ. ಬ್ರಹ್ಮದೇವರಿಗೆ ಸದಾ ಕಣ್ಣೆದುರಿಗೆ ತನ್ನ ದರ್ಶನವನ್ನು ಕೊಟ್ಟು ತೋರ್ತಾನೆ. ಹೀಗೆ ಪರಮಾತ್ಮ ಹೃದಂಬರದಲ್ಲಿ ಅಂದರೆ ಎಷ್ಟೇ ಅವತಾರ ರೂಪಗಳ ದರ್ಶನ ಮಾಡಿದರೂ ಕೂಡ ಹೃದಂಬರ ಅಂದರೆ ಹೃದಯಾಕಾಶದಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರ ಆದಾಗಲೇ ಮೋಕ್ಷ. ಅಪರೋಕ್ಷ ಜ್ಞಾನ ಅಂತಃಕರಣದಲ್ಲಿ ಮಿಂಚಿನಂತೆ ಒಂದು ಕ್ಷಣ ಮಾತ್ರ ಸ್ಥಾಯಿಯಾಗಿ ಉಂಟಾದ ಮಾತ್ರಕ್ಕೆ ಅನಾದಿಯಾಗಿರ್ತಕ್ಕಂಥ ಅವಿದ್ಯಾ, ಕಾಮ, ಕರ್ಮ ಇದೆಲ್ಲ ಹೇಗೆ ನಾಶ ಆಗತ್ತೆ? ಇದು ಅನಾದಿಯಾಗಿ ಅಂಟಿರುವಂಥದ್ದು ಅದೆಲ್ಲ ಹೇಗೆ ನಾಶ ಆಗತ್ತೆ ಅಂತ ಪ್ರಶ್ನೆ. ಅದೇ ರೀತಿಯಾಗಿ ಸ್ವರೂಪಕ್ಕೆ ಅಂಟಿಕೊಂಡಿರುವಂತಹ ಅವಿದ್ಯಾದಿ ಆವರಣವನ್ನು ಬಾಹ್ಯ ಅಂತಃಕರಣದ ಒಂದು ಅಪರೋಕ್ಷದ ಬೆಂಕಿ ಹಿಡಿ ಹೇಗೆ ಸುಟ್ಟಾಕತ್ತೆ ಅಂತ ಪ್ರಶ್ನೆ ಬಂದರೆ, ಇದ್ದಲಿನಲ್ಲಿ ಬೆಂಕಿಯಂತೆ ಸ್ವರೂಪ ಮನಸ್ಸಿರುತ್ತೆ. ಅಪರೋಕ್ಷ ಬಾಹ್ಯ ಮನಸ್ಸಿನಲ್ಲಿ ಅದರ ಪರಿಣಾಮವಾಗಿ ಬಂದಿದ್ದರೂ, ಇದ್ದಲಿನೊಳಗೆ ಬೆಂಕಿಯಂತೆ ಸ್ವರೂಪ ಮನಸ್ಸು ಬಾಹ್ಯ ಮನಸ್ಸಿನಲ್ಲಿ ವ್ಯಾಪ್ತ ಆಗಿರೋದ್ರಿಂದ ಅದರ ಬಲದಿಂದ ಅನಾದಿ ಅವಿದ್ಯಾ, ಕರ್ಮ ಇತ್ಯಾದಿ ಎಲ್ಲವನ್ನು ಕೂಡ ಅದು ಸುಡುತ್ತೆ. ಪರಮಾತ್ಮ ಇಷ್ಟೆಲ್ಲ ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂದರೆ ಅವರನ್ನು ನಂಬಿರುವಂತಹ ಭಕ್ತರಿಗೆ ಮಾತ್ರ, ಸಾತ್ವಿಕರಿಗೆ. ವಂಚಿಸುವ ಜನರನ್ನು ಅಲ್ಲ ಪರಮಾತ್ಮ. ಶ್ರೀವತ್ಸಾಂಚಿತ ಸುಸದ್ಭಕ್ಷ. ವಿಷ್ಣು ಸಹಸ್ರನಾಮದ ಶಬ್ದ ಶ್ರೀವತ್ಸವಕ್ಷಃ ಶ್ರೀವಾಸಃ ಶ್ರೀಪತಿ ಶ್ರೀಮತಾಂಬರಃ. ಭಗವಂತ ಸ್ತೋತ್ರ ಮಾಡ್ತಕ್ಕಂಥ ನಿಮಗೆ ಜ್ಞಾನವನ್ನು ಕೊಡ್ತಾನೆ. ಅವನು ಶತ್ರುಗಳಿಂದ ಸಂಪತ್ತನ್ನು ಗೆದ್ದು ತಂದಿದ್ದಾನೆ. ಅವನು ಸೂರ್ಯನನ್ನೂ ಭೂಮಿಯನ್ನೂ ನಿಯಮನ ಮಾಡ್ತಕ್ಕಂಥವನು. ನೀವು ನಿಮ್ಮ ಮನೆಗಳಲ್ಲಿ ಅವನಿಗೆ ಸೋಮರಸವನ್ನು ಅರ್ಪಣೆ ಮಾಡಿರಿ ಅಂತ ಈ ರೀತಿಯಾಗಿ ಈ ವಿಷ್ಣು ಸಹಸ್ರನಾಮದ ಇದಕ್ಕೆ ಬೃಹತಿ ಮಂತ್ರ ವ್ಯಾಖ್ಯಾನವನ್ನು ಮಾಡುತ್ತೆ. ಇಲ್ಲಿ ಶ್ರೀ ಅಂದರೆ ಕಾಂತಿಯನ್ನು, ವತ್ಸ ಅಂದರೆ ಧಾರಣೆ ಮಾಡ್ತಕ್ಕಂಥ ಸೂರ್ಯನನ್ನು, ವಕ್ಷ ಅಂದರೆ ತಿರುಗಿಸುವ ಸರ್ವ ಶಕ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಶ್ರೀವತ್ಸ ವಕ್ಷ ಅಂತ ಹೆಸರು. ಶ್ರೀವತ್ಸಾಂಚಿತ ಶ್ರೀವತ್ಸ ಅಂದರೆ ಸೂರ್ಯನಿಂದ ಅಂಚಿತ ಅಂದರೆ ಅಲಂಕೃತವಾಗಿರ್ತಕ್ಕಂಥ ಜ್ಯೋತಿರ್ಮಂಡಲವನ್ನು, ಸುಸತ್ ಬಲು ಚೆನ್ನಾಗಿ ವಕ್ಷ ಆಕಾಶದಲ್ಲಿ ತಿರುಗಿಸುವ ಶಿಂಶುಮಾರ ರೂಪಿ ಪರಮಾತ್ಮ ಶ್ರೀವತ್ಸ ವಕ್ಷ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಇಂತಹ ಶಿಂಶುಮಾರ ಅಭಿನ್ನಳಾಗಿರ್ತಕ್ಕಂಥ ಪರಮಾತ್ಮನದೇ ಸ್ತ್ರೀ ರೂಪವಾಗಿರ್ತಕ್ಕಂಥ ನಾರಾಯಣಿ ರೂಪಕ್ಕೆ ವಂಚನೆ ಮಾಡುತ್ತಾ ಅದೇ ಮೋಹಿನಿ ರೂಪ. ರಾಹು ದೈತ್ಯ ದೇವತೆಗಳ ವೇಷವನ್ನು ಹಾಕ್ಕೊಂಡು ಆ ದೇವತೆಗಳ ಸಾಲಿನಲ್ಲಿ ಬಂದು ಮೋಸದಿಂದ ಅಮೃತವನ್ನು ಪಾನ ಮಾಡಬೇಕು ಅಂತ ಕೂತ. ಇದು ಸರ್ವಜ್ಞನಾಗಿರ್ತಕ್ಕಂಥ ಮೋಹಿನಿ ಪರಮಾತ್ಮನೇ ಮೋಹಿನಿ ರೂಪ, ಅದರಿಂದ ಅವನಿಗೂ ಕೂಡ ಗೊತ್ತು. ಆದರೂ ಕೂಡ ಆ ಸಂದರ್ಭದಲ್ಲಿ ಸೂರ್ಯಚಂದ್ರರು ಕಣ್ಣು ಸನ್ನೆ ಮಾಡಿ ಸೂಚನೆಯನ್ನು ಕೊಡ್ತಾರೆ ಪರಮಾತ್ಮನಿಗೆ. ಇದನ್ನೇ ನಿಮಿತ್ತವಾಗಿ ಮಾಡಿಕೊಂಡು ಮೋಹಿನಿ ತಾನು ಚಕ್ರವನ್ನು ಧಾರಣೆ ಮಾಡಿ ರಾಹುವನ್ನು ಶಿರಶ್ಛೇದನ ಮಾಡಿದ್ದಾಯಿತು. ಭಗವಂತ, ನೀನು ದೇವತೆಗಳ ಪಂಕ್ತಿಯಲ್ಲಿ ಅಮೃತ ಪಡಿಸುವಾಗ ನಿನ್ನನ್ನು ಮೋಸ ಮಾಡಿ ವಂಚನೆ ಮಾಡ್ತಾ ಈ ರಾಹು ಅನ್ನೋ ದೈತ್ಯ ದೇವತೆಗಳ ವೇಷ ಧರಿಸಿ ದೇವ ಪಂಕ್ತಿಯಲ್ಲಿ ಕುಳಿತುಕೊಂಡು ಅಮೃತ ಪಾನ ಮಾಡಲಿಕ್ಕೆ ಅದರಿಂದ ತೃಪ್ತಿಯನ್ನು ಹೊಂದಬೇಕು ಅಂತ ಪ್ರಯತ್ನ ಮಾಡಿದ. ಆದರೆ ನಿನಗೆ ಎದುರಾಗಿ ಅವನು ಬಂದಾಗ ಜ್ವಲಿಸುವ ಚಕ್ರದಂದೆ ನೀನು ಅವನ ಮರ್ಮಸ್ಥಳವಾಗಿರ್ತಕ್ಕಂಥ ಗಂಟಲನ್ನು ನಾಶ ಮಾಡಿದಿ, ತರೀದಿ. ಈ ರೀತಿಯಾಗಿ ಋಗ್ವೇದ ಮಂತ್ರ ಹೇಳ್ತಾರೆ. ಈ ರಾಹು ಅನ್ನೋ ದೈತ್ಯ ಭಗವಂತನನ್ನು ವಂಚನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಈ ಯತ್ನ ಹೇಗೆ ವಿಫಲ ಆಯಿತು ಅಂತ ಹೇಳ್ತಾರೆ. ಆದ್ದರಿಂದ ವಂಚಿಸುವ ಜನರ ವಲ್ಲ ಪರಮಾತ್ಮ, ಶ್ರೀವತ್ಸಾಂಚಿತ ಸುಸದ್ಭಕ್ಷನಾದ ಶ್ರೀನಲ್ಲ ಅಂತ. ಸೂರ್ಯಚಂದ್ರರು ಪರಮಾತ್ಮನಿಗೆ ನೀಡಿರ್ತಕ್ಕಂಥ ಸೂಚನೆಯನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ರಾಹುವಿನ ಶಿರಚ್ಛೇದ ಮಾಡಿದ್ದರಿಂದ ಆ ಸೂರ್ಯಚಂದ್ರನನ್ನು ಕಂಡರೆ ರಾಹುಗೂ ಯಾವಾಗಲೂ ಸಿಟ್ಟು. ಮುಂದೆ ಆ ರಾಹು ಆ ಸೂರ್ಯಚಂದ್ರನ ಮೇಲಿನ ವೈರತ್ವದಿಂದ ಇಂದಿಗೂ ಕೂಡ ಗ್ರಹಣವನ್ನು ಉಂಟು ಮಾಡ್ತಾನೆ. ಇದು ರಾಹು ಅನ್ನೋ ದೈತ್ಯನಿಗೆ ತಮಸ್ಸಾದನೆ, ಅದು ಅವನಿಗೆ ಯೋಗ್ಯವೇ ಆಗಿತ್ತು. ಆದ್ದರಿಂದ ಅವನನ್ನು ರಾಹು ಶಿರದಲ್ಲಿ ಪ್ರವೇಶಗೊಳಿಸಿ ಎಲ್ಲ ಗ್ರಹಗಳ ಜೊತೆಗೆ ಗ್ರಹದಂತೆ ಗಗನದಲ್ಲಿ ಸುತ್ತಿಸ್ತಾ ಇದ್ದಾನೆ, ಗ್ರಹಣವನ್ನು ಮಾಡಿಸ್ತಾ ಇದ್ದಾನೆ. ಇದು ತಾಮಸರಿಗೆ ಭಗವಂತ ಮಾಡ್ತಕ್ಕಂಥ ಕರ್ಮ ವಿಮೋಚನೆಯ ವೈಖರಿ. ಇನ್ನೇನಾಯಿತು, ತಾಮಸರಿಗೂ ಕರ್ಮ ವಿಮೋಚನೆ ಅನ್ನೋದು ಆಗಲೇಬೇಕು ಅಂದನ್ ತಮಸ್ಸಿಗೆ ಹೋಗಲಿಕ್ಕೆ ಅಂತ. ಇಲ್ಲಿ ಈ ರಾಹು ಅನ್ನೋ ದೈತ್ಯನ ತಮಸ್ಸಿಗೆ ಆಗಬೇಕಾಗಿರೋ ಸಾಧನೆ ಆಗಬೇಕಾಗಿತ್ತು. ಅದಕ್ಕೆ ಭಗವಂತ ಅವನನ್ನು ಆ ರಾಹು ಅನ್ನೋ ದೇವತೆ ಶಿರದಲ್ಲಿ ಅವ್ರನ್ನೆಲ್ಲ ಪ್ರವೇಶಗೊಳಿಸಿ ಎಲ್ಲ ಗ್ರಹಗಳ ಜೊತೆಗೆ ಗ್ರಹದಂತೆ ಗಗನದಲ್ಲಿ ಸುತ್ತಿಸಿ ಈ ಗ್ರಹಣವನ್ನು, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣವನ್ನು ಉಂಟು ಮಾಡ್ತಾ ಇದ್ದಾನೆ. ಇದು ಭಗವಂತ ತಾಮಸರಿಗೆ ಕರ್ಮ ವಿಮೋಚನೆ ಮಾಡುವಂತಹ ರೀತಿ. ಇಂತಹ ಪರಮಾತ್ಮ ನಿಷ್ಕಿಂಚನ ಜನಪ್ರಿಯ ಸುರಮುನಿಗೆಯ ಶುಭಕಾಯ. ಭಗವಂತ ಶುಭಕಾಯ ಅಂದರೆ ಜ್ಞಾನಾನಂದಮಯವಾದ ಶರೀರ, ಅಪ್ರಾಕೃತವಾಗಿರ್ತಕ್ಕಂಥ ಶರೀರ. ಪ್ರಾಕೃತವಾಗಿರ್ತಕ್ಕಂಥ ಲಿಂಗದೇಹ ಬೇರೆ ಅವನಿಗೆ ಯಾವತ್ತೂ ಇಲ್ಲ. ಪರಮಂ ಸಾಮ್ಯಂ ಉಪೈತಿ ಅನ್ನೋ ಹಾಗೆ ಮುಕ್ತಿಯಲ್ಲಿ ಶುಭಕಾಯತ್ವ ರೂಪದಿಂದ ಸಾಮ್ಯ ಅಂದರೆ ಸಾರೂಪ್ಯ ಅಂದರೆ ಆ ರೀತಿಯಾಗಿದ್ದು ಜೀವರಿಗೆ ಬರುತ್ತೆ. ಅದು ಕರ್ಮ ವಿಮೋಚನ ಆದ ನಂತರೇ ಈ ರೀತಿಯಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ಚಿನ್ಮಯ ಶರೀರವನ್ನು ಜೀವನಿಗೆ ಭಗವಂತ ವ್ಯಕ್ತ ಮಾಡಿಕೊಡ್ತಾನೆ. ಆದ್ದರಿಂದ ಸುರ ಮುನಿ ನಾರದರಂತಹ ನಿಷ್ಕಿಂಚನ ಜನರಿಗೂ ಕೂಡ ಪ್ರಿಯನಾದವನು, ಸದಾ ಗೇಯ ಅವರಿಂದ ಸ್ತುತ್ಯನಾದವನು. ಈ ನಿಷ್ಕಿಂಚನ ಅಂದರೆ ಕಿಂಚನ ಅಂದರೆ ಕಿಂಚಿತ್ತಾದ ಅಲ್ಪವಾಗಿರ್ತಕ್ಕಂಥ ಸಂಪತ್ತನ್ನು ಒಲ್ಲದೇ ಇದ್ದವರು, ಅಲ್ಪ ಭಾಗ್ಯರಹಿತರಾಗಿರ್ತಕ್ಕಂಥ ಅಂದರೆ ಜ್ಞಾನಾದಿ ಮಹಾಭಾಗ್ಯಶಾಲಿಗಳಾದ ಮೋಕ್ಷರೂಪ ಮಹಾಭಾಗ್ಯ ಯೋಗ್ಯರಾಗಿರ್ತಕ್ಕಂಥ ಸಾತ್ವಿಕ ಜನರು ಅಂತ ಅರ್ಥ ಮಾಡ್ತಾರೆ. ಅಂತಹ ಸಾತ್ವಿಕರಾದ ಮಹಾಭಕ್ತರು ಸದಾಕಾಲ ಭಗವಂತನನ್ನೇ ಪ್ರೀತಿಯಿಂದ ಸ್ತೋತ್ರಾದಿಗಳನ್ನು ಸ್ಮರಣಾದಿಗಳನ್ನು ಮಾಡೋದರಿಂದ ನಿಷ್ಕಿಂಚನ ಜನಪ್ರಿಯ ಭಗವಂತ. ಹೀಗಾಗಿ ಅವನಿಗೆ ನಿಷ್ಕಿಂಚನ ಜನರು ಅಂದರೆ ಪ್ರಿಯರು, ನಿಷ್ಕಿಂಚನ ಜನರಿಗೆ ಭಗವಂತ ಅಂದರೆ ಪ್ರಿಯ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸಿ ಹೀಗೆ ಕರ್ಮ ವಿಮೋಚನದ ವಿಚಾರವನ್ನು ಸಂಚಿತಾಗಾಮಿಗಳು ವಿರಿಂಚಿ ಜನಕನ ಭಜಿಸೆ ಕೆಡುವುವು. ನಿತ್ಯದಲ್ಲೂ ಸ್ತೋತ್ರ ಮಾಡಿದರೆ ಪ್ರಾರಬ್ಧ ಕರ್ಮವನ್ನು ಉಪಮರ್ದನ ಮಾಡಿ ನಿರ್ವೀರ್ಯವನ್ನಾಗಿ ಮಾಡಿ ಮುಗಿಸ್ತಾನೆ ಭಗವಂತ ಅಂತ ಈ ರೀತಿಯಾಗಿ ತಿಳಿಸ್ತಾರೆ.